ಏಳೆಂಟು ವರ್ಷ ಒಂದೇ ನಾವು ತಂದಂಥ ಬೀಜವನ್ನು ಉಪಯೋಗ ಮಾಡ್ಕೋಬೋದು. ನಾವೇನು ಮಾಡಿದ್ವಿ, ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ಇದ್ದಂಥ ತಳಿಗಳನ್ನು ತಂದು ಅದನ್ನು ನಾವು ಕ್ರಾಸ್ ಮಾಡಿ ಅದರಿಂದ ಹೊಸ ಹೊಸ ತಳಿಗಳನ್ನ ಸುಧಾರಿಸಿದ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಈಗ ಉದಾಹರಣೆಗೆ ನಾನು ಈಗ ಹೇಳ್ತೇನೆ, ಒಂದೊಂದು ಹೋಗೋಣ. ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಅಂತಂದರೆ ನಮಗೆ ನವಣೆ ಮುಖ್ಯ. ನವಣೆಯಲ್ಲಿ 2015 ನಾವೇನು ಮಾಡಿದ್ವಿ ಅಂತಂದರೆ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ, DHFT 109-3 ಅಂತೇಳಿ. ತುಂಬ ಒಳ್ಳೆ ತಳಿ, ಇಲ್ಲಿವರೆಗೂ ಆ ತಳಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಯಾವ ತಳಿಯೂ ಬಿಟ್ಟು ಮಾಡೋಕ್ಕಾಗಿಲ್ಲ. 2015 ಇಲ್ಲಿವರೆಗೂ ಅದು ತುಂಬ ಒಳ್ಳೆ ತಳಿ ಇದೆ. ಅದರ ವಿಶೇಷತೆ ಏನಂತಂದರೆ ನೀವು 10-10 ಬಿದ್ದಂತಂದರೆ ಕಡಿಮೆ ಪಂಗಲ್ಗಳು ಬರ್ತಾವೆ, ಆಮೇಲೆ ತೆನೆ ಸ್ವಲ್ಪ ಸಣ್ಣದಾಗತ್ತೆ. ದೂರ ದೂರ ಬಿದ್ದಂತಂದರೆ ತೆನೆ ಹೆಚ್ಚು ಕಡಿಮೆ 35 cm ಅಷ್ಟು ದೊಡ್ಡದಾಗತ್ತೆ, ತಾನೇ ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ನೀರು ಚೆನ್ನಾಗಿತ್ತು ಅಂತಂದರೆ 15 ತಿಂಗಳ ತನಕ ಬರ್ತದೆ. ನೀರು ಏನೂ ಬರಲಿಲ್ಲಪ್ಪ, ಬಿತ್ತಿದ ಮೇಲೆ ಬರೀ ಒಂದೇ ಒಂದು ನಿಮಗೆ ಮಳೆ ಬಂತಂತಂದರೆ ಒಂದೇ ಮಳೆಗೆ ಕಡಿಮೆ ಕಡಿಮೆ ಅಂದರೆ 8-10 ಕಣ್ಣು ಮುಚ್ಚಿ ಬರ್ತದೆ. ಯಾಕಂದರೆ ನಾವೀಗ ಪ್ರಾಯೋಗಿಕವಾಗಿ ಹೋದ ವರ್ಷ ನಮಗೆ ಒಂದು ಉದಾಹರಣೆ ಇದೆ, ಅದರಿಂದ ಒಂದು 3-4 ಬಿಜಾಪುರ ಕೊಟ್ಟಿದ್ದೆ. ಆ ರೈತ 3 ಬಿತ್ತಿದ್ದ, ಅವನು ಒಂದೇ ಒಂದು ಮಳೆ ಬಿತ್ತಿದ ಮೇಲೆ ಒಂದೇ ಮಳೆ ಆಗಿದ್ದಂತೆ, ಒಂದೇ ಮಳೆಗೆ ಅವನಿಗೆ 10 ಹಂಗೆ 33 ಏನೋ ಬಂತಂತ ಅವನಿಗೆ 3 ಆಗಿದ್ದಂತೆ. ಹೋದ ವರ್ಷ ಇಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ನೆಡುಗುಂದಿ ಅಂತ ಒಂದು ಊರಲ್ಲಿ ಒಬ್ಬ ನಿವೃತ್ತಿ ಹೊಂದಂಥ ಕೃಷಿ ಅಧಿಕಾರಿ ಆ ನಮ್ಮ ತಳಿಯನ್ನು 8 ಹಾಕಿದಂತೆ. ಬಿತ್ತಿದ ಮೇಲೆ ಒಂದೇ ಒಂದು ಮಳೆ ಆಗಿದಂತೆ, ಆಮೇಲೆ ಅವನಿಗೆ ಮುಂದೆ ಮಳೆನಾಗಲಿಲ್ಲ, ಇನ್ನೆಲ್ಲ ಹೋಗಿಬಿಡ್ತು ಬಿಡು ಅಂತ ಅನ್ಕೊಂಡಿದ್ದಂತೆ. 8 ಬಿದ್ದಿದೆ ಅವನಿಗೆ. ಸೊ ಅವನು ಅದನ್ನು 64 ಬಂತಂತೆ, 60 ಮಾರಿದಂತೆ. 1 5,000 ಸಿಕ್ಕಿದೆ, 300,000 ಸಿಕ್ಕಿದೆ ಅವನಿಗೆ. ಅವನಿಂದ ಪ್ರಭಾವವಾಗಿ ಆ ಒಂದೇ ಹಳ್ಳಿಯಲ್ಲಿ 500 ಹಾಕಿದ್ದಾರೆ ಈ ವರ್ಷ. ಈ ವರ್ಷ 500 ಒಂದೇ ವಿಲೇಜ್ ಒಂದೇ ಹಳ್ಳಿಯಲ್ಲಿ ಹಾಕಿದ್ದಾರೆ. ಸೊ ಅಂಥ ತಳಿ ಸುಧಾರಿಸಿದ ತಳಿ ಅದಾವೆ ನಮ್ಮಲ್ಲಿ. ಅಂಥ ಒಪ್ಪಂದ ಮಾಡಿಕೊಂಡು ರೈತರು ಅನುಕೂಲ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈಗ ನಾವು ರಾಗಿಯಲ್ಲಿ, ನಾವು ರಾಗಿಯಲ್ಲಿ ಒಂದು ಬೆಂಕಿ ರೋಗ ಅಂತ ಬರ್ತದೆ, ಅದು ಬಹಳ ತೊಂದರೆ ಇದೆ. ಬಟ್ DHFM 78-3 ಅಂತ ಒಂದು ತಳಿ ಬೆಂಕಿ ರೋಗವನ್ನು ತಡ್ಕೊಂತೈತಿ, ಮತ್ತೆ ಮತ್ತೆ ಏನು ನಮ್ಮ ಬರವನ್ನು ತಡ್ಕೊಂತೈತಿ. ನಮಗೆ ಉದಾಹರಣೆ, ನಾವು ಹಣಮಟ್ಟಿಯಲ್ಲಿ ಸಂಶೋಧನೆ ಮಾಡಬೇಕಾದ್ರೆ 1 ಹಾಕಿದ್ವಿ, ಅವಾಗ ಅದು ಮಳೆ ಬರಲೇ ಇಲ್ಲ, ಏನು ಹರಗಿ ಬಿಡೋಣ ಅದನ್ನು ತೆಗೆದುಬಿಡೋಣ ಅಂತ ವಿಚಾರ ಮಾಡಿದ್ವಿ. ಅಡ್ಡ ಮಳೆ ಒಂದು ಬಂತು, ಅದು ಒಂದೇ ಮಳೆಗೆ 4 ಮೇವು 18 ರಾಗಿ ಬಂದಿದೆ. ಸೊ ಹಂಗಾಗಿ ತುಂಬ ಒಳ್ಳೆ ತಳಿಗಳಿದೆ, ಅದನ್ನು ಉಪಯೋಗ ಮಾಡ್ಕೋಬೋದು. ಈಗ ಹೊಸದಾಗಿ ಇನ್ನೊಂದು DHFM 19-3 ಅಂತೇಳಿ ತಳಿ ಈ ಸಲ ಪಾಮ್ ಟ್ಯಾಲಿ ಹೋಗಿದೆ, ಬರಬಹುದು. ಅದೇ ರೀತಿಯಾಗಿ ಇದರಲ್ಲಿ ನವಣೆಯಲ್ಲಿ ಇನ್ನೊಂದು ತಳಿ ಕಾಲು ದಪ್ಪ ಇದೆ, 109-3 DHFT 109-3 ಬರುವಂಥ ತಳಿ DHFT 201-3 ತಳಿ ಮುಂದೆ ವರ್ಷಕ್ಕೆ ಬಿಡುಗಡೆ ಬರ್ತದೆ. ಅಂದರೆ ರೈತರಿಗೆ ಹೊಲದಲ್ಲಿ ಟೆಸ್ಟ್ಗೆ ಹೋಗಿದೆ ಈ ವರ್ಷ, ಮುಂದೆ ವರ್ಷ ಅದು ಬರ್ತದೆ. ಇಂಥ ತಳಿಗಳನ್ನು ಉಪಯೋಗ ಮಾಡ್ಬೋದು. ಅದೇ ರೀತಿಯಾಗಿ ಸಾವಿಯಲ್ಲಿ, ಸಾವಿಯಲ್ಲಿ ನಮ್ಮದು ಸಂಶೋಧನೆ ತುಂಬ ಚೆನ್ನಾಗಿದೆ, ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ 3 ವೆರೈಟಿ ನಮ್ಮ ಬಿಡುಗಡೆಗಿದ್ದಾವೆ ನಮ್ಮ. ಅದಾದಮೇಲೆ ಈ ರಾಜ್ಯ ಮಟ್ಟದಲ್ಲಿ 1 ವೆರೈಟಿ ಸಲ ಮಾಡಿದ್ದೀವಿ, DHLM 36-3, DHLM 14-1, LMEV 513, ಆಮ್ಯಾಗೆ DHLM 22-3, 4 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಸೊ 4 ತಳಿಗಳು ತುಂಬ ಚೆನ್ನಾಗಿದೆ ತಳಿಗಳು, ರಾಷ್ಟ್ರ ಮಟ್ಟದಲ್ಲಿ ಅತಿ ಉನ್ನತ ತಳಿಗಳು. LMEV 519 ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಭಾರತ ತುಂಬ ಅಂತ ಎಲ್ಲೆಲ್ಲಿ ಬೆಳೀತಾರೆ ಎಲ್ಲ ಕಡೆ ಇದನ್ನು ಬೆಳಿಬೋದು ಅಂತೇಳಿ ರೆಕಮೆಂಡ್ ಮಾಡಿದ್ದಾರೆ. ಸೊ ಅಂಥ ತಳಿಗಳು ತಾವು ರೈತ ಬಂದವರು ಉಪಯೋಗಿಸಿ ಹೆಚ್ಚಿಗೆ ಇಳುವರಿ ಪಡ್ಕೊಳ್ಬೋದು. ಆಮ್ಯಾಗೆ ಇವು ಸ್ವಲ್ಪ ಸುಳಿಬಾಧೆ ಇದೆ, ಅವನು ಸ್ವಲ್ಪ ತಡ್ಕೊತಾವೆ ಇವು ಎಲ್ಲ ತಳಿಗಳು ಇದರಲ್ಲಿ. ಅದೇ ರೀತಿಯಾಗಿ ಬರಗಿನಲ್ಲಿ ನಾವು 2015 ಒಂದು DHPM 27-69 ಅಂತೇಳಿ ಒಂದು ತಳಿ ರಾಜ್ಯ ಮಟ್ಟದಲ್ಲಿ ತುಂಬ ಒಳ್ಳೆ ತಳಿ ಇದೆ, ಸ್ವಲ್ಪ ಗಿಡ್ಡ ತಳಿ, ಒಳ್ಳೆ ಇಳುವರಿ ಬರುತ್ತೆ, ನಿಮ್ಮ ಎಕರೆಗೆ 8-10 ಕಣ್ಣು ಮುಚ್ಚಿ ಬರುತ್ತೆ, ಏನು ತೊಂದರೆ ಇಲ್ಲ ಅಂತ ತಳಿ ಇದೆ. ಹೋದ ವರ್ಷ ರಾಷ್ಟ್ರ ಮಟ್ಟದಲ್ಲಿ ತಳಿ ನಮ್ಮದೇ DHPM 60-4 ಅದೊಂದು ತಳಿ ಇದೆ, ಅಂದರೆ 400 ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರಿಟ್ಟಿದ್ದಾರೆ PMEV 466 ಅಂತೇಳಿ. ಈ ವರ್ಷ ಮತ್ತೊಂದು ತಳಿ 473 ನಮ್ಮದೇ ತಳಿ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿದೆ. ತುಂಬ ಒಳ್ಳೆ ತಳಿಗಳಾದವು, ಅಂಥವನ್ನು ಬರಗಿನಲ್ಲಿ ಉಪಯೋಗ ಮಾಡ್ಬೋದು. ಇವು ಕಡಿಮೆ ಅವಧಿಯಲ್ಲಿ ಬರ್ತಾವೆ, ಬರಗಂತೂ ನಿಮಗೆ ಈಗ ನವಣೆ ಮತ್ತು ಸಾವಿ 85-90 ಬರ್ತದವು, ಈಗ ಬರಗ್ ಮಾತ್ರ 70-72 ಬಂದ್ಬಿಡ್ತಾ ಇದು. ಅದೇ ರೀತಿಯಾಗಿ ನಿಮಗೆ ಊದಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ 2 ತಳಿಗಳು ಬಿಡುಗಡೆ ಆಗಿದ್ದಾವೆ, DHBM 93-3, DHBM 23-3 ಅಂತೇಳಿ ಒಳ್ಳೆ ತಳಿಗಳು ರಾಷ್ಟ್ರ ಮಟ್ಟದಲ್ಲಿ ಈಗೂ ಚೆಕ್ ಅವೇ ಇದಾವೆ, ಅವನ್ನ ಯಾವ ಇನ್ನೂ ಬೀಟ್ ಮಾಡಿಲ್ಲ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಒಂದು ತಳಿಗೆ 93-2, ಇವು ಹೆಚ್ಚಿಗೆ ನಿಮಗೆ ಎಕರೆಗೆ 15 ತನ ಬರ್ತಾವೆ, ಹೆಚ್ಚಿಗೆ ಮಳೆ ಅದು ಸಹಿಸ್ಕೊಂತಾವೆ, ಏನು ತೊಂದರೆ ಇಲ್ಲ. ಬಟ್ ಇಂಥವನ್ನು ಬೆಳ್ಕೊಂಡು ನೀವು ಹೆಚ್ಚಿಗೆ ಇಳುವರಿ ಮಾಡ್ಕೋಬೋದು, ಮೇವು ಚೆನ್ನಾಗಿ ಬರ್ತಾವೆ. ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪಾರ, ವಿಸ್ತೃತವಾಗಿ ನೀವು ಮಾಹಿತಿ ನೀಡ್ತಾ ಇದ್ದೀರಿ. ಯಾಕಂದರೆ ತಳಿಗಳ ತಾಂತ್ರಿಕತೆ ಭಾಳ ಅಭಿವೃದ್ಧಿ ಆಗಿದೆ, ಸಾಕಷ್ಟು ಹೊಸ ಹೊಸ ತಳಿಗಳು ಬಂದಿದೆ. ಇದು ರೈತರಿಗೆ ಮಾಹಿತಿ ತಿಳಿದಿರಬೇಕು, ಯಾವ ತಳಿಗಳನ್ನು ನಾವು ನಮ್ಮ ಭಾಗದಲ್ಲಿ ತೆಗೆದುಕೊಂಡ್ರೆ ಹೇಗೆ ಕಡಿಮೆ ತೊಂದರೆಯಿಂದ ಹೆಚ್ಚು ಇಳುವರಿ ಮಾಡುವ ನಿಟ್ಟಿನೊಳಗೆ ನಾವು ಬೆಳೆಯನ್ನು ಬೆಳಿಬಹುದು. ನಿಜವಾಗಿ ಸಿರಿಧಾನ್ಯಗಳು ಬೆಳೆಯೋದು ಅಂತಂದರೆ ತುಂಬ ಬಹಳ ಕಷ್ಟಪಡಬೇಕಾಗಿಲ್ಲ ರೈತ ಬಾಂಧವರು. ಆಮೇಲೆ ಈಗ ನಾವು ಡಬಲಿಂಗ್ ದಿ ಇನ್ಕಮ್ ಅಂತ ಹೇಳ್ತೀವಿ, ಖರ್ಚು ಕಡಿಮೆ ಆದರೆ ಇನ್ಕಮ್ ಡಬಲ್ ಮಾಡ್ಬೋದಲ್ಲ. ಈ ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಕಡಿಮೆ ಖರ್ಚೆ, ಖಂಡಿತವಾಗಿ ಅದು ಕಳೆನಾಶಕ ಬೇಕಾಗಿಲ್ಲ, ಕಳೆಯನ್ನು ಕೂಡ ನಿಯಂತ್ರಣ ಮಾಡಬಹುದು. ಸೇರಿಸಿ ಒಂದು ಎಕರೆಗೆ ಭಾಳ ಅಂದ್ರೆ 5,000 ರೂಪಾಯಿ ಖರ್ಚು ಮಾಡಬಹುದು. ಬಟ್ ಬೇರೆ ಅದೇ ನಮ್ಮ ಮೆಕ್ಕೆಜೋಳದಲ್ಲಿ ಕಡಿಮೆ ಕಡಿಮೆ ಅಂತಂದ್ರೆ 20-25,000 ರೂಪಾಯಿ ಖರ್ಚು ಮಾಡ್ತೇವೆ. ನಿಮ್ಗೆ ಬರೋದು ಲಾಭ ಎಷ್ಟು 40-45,000 ರೂಪಾಯಿ. ಬಟ್ ಇಲ್ಲಿ 5,000 ರೂಪಾಯಿ ಖರ್ಚು ಮಾಡಿ ನಿಮ್ಗೆ 60-70,000 ರೂಪಾಯಿ ಕಳಿಸಬಹುದು. ಅಂದ್ರೆ ಒಟ್ಟಾರೆ ಏನು ನಮ್ಮ ರೈತ ಬಾಂಧವನಿಗೆ ಈ ಒಂದು ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಆಗುವ ಪ್ರಯೋಜನಗಳೇನು, ಯಾವ ರೀತಿ ಬೆಳೆ ಆರಂಭದಿಂದನೇ ಬೆಳೆ ಕಟಾವು ಆಗುವ ತನಕ ಹೇಗೆ ಅವಂಗ ಸರಳೀಕರಣ ಆಗ್ತದೆ, ರೈತ ಬಾಂಧವರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನೊಳಗೆ ನಮ್ಗೆ ಸಾಕಷ್ಟು ಕ್ರಮಗಳು ಸಿಗ್ತಾವ? ಅಂದ್ರೆ ಮಳೆ ಇಲ್ಲ ಅಂದ್ರೂ ಕೂಡ ನಡೀತದೆ, ಮಳೆ ಸಹಿಷ್ಣು ಇದೆ ಇದು. ಹೌದು, ಮಳೆ ಸಹಿಷ್ಣು ಇದೆ, ಕಡಿಮೆ ನೀರಲ್ಲಿ ಬರ್ತದೆ, ಜಾಸ್ತಿ ನೀರಾದರೂ ಬರ್ತದೆ, ಏನು ತೊಂದರೆ ಇಲ್ಲ. ಸೊ ಇದು ವಾತಾವರಣದ ಇದಾಗಿ ಹೆಚ್ಚಿಗೆ ಬಿಸಿಲಲ್ಲಿದ್ದರೂ ಏನು ತೊಂದರೆ ಆಗಲ್ಲ. ಇದಕ್ಕಿಷ್ಟು ಹಿಂಗೆ ಬೇಕಂತಿಲ್ಲ, ನೀವು ಹಿಮಾಲಯದಲ್ಲಿ ಬೆಳಿಬೋದು, ರಾಜಸ್ಥಾನದಲ್ಲಿ ಬೆಳಿಬೋದು, ಸಿಕ್ಕಾಪಟ್ಟೆ ಹಿಟ್ಟಲ್ಲಿ ಬೆಳಿಬೋದು, ಎಲ್ಲಕ್ಕೂ ಎಲ್ಲ ಗುಣ ಹೊಂದಾಣಿಕೆ ಆಗುತ್ತೆ. ಒಂದು ನಾವು ಈಗ ಬೆಳಿಬೇಕಂತಂದರೆ ಈ ಎಕರೆಗೆ ನಾವು ಈ ನಮ್ಮ ಪರಿಕರಗಳು ಏನು ಬೇಕಂತಂದರೆ ಒಂದು ಎಕರೆ ನಾವು ಹೆಂಗೆ ಹದ ಮಾಡ್ಕೋಬೇಕಂದ್ರೆ ಭೂಮಿ ಅಂತಂತಂದರೆ ನಾವು ಮೊದಲು ಏನು ಮಾಡ್ತೀವಿ, ನಮ್ಮೆಲ್ಲ ಹಳೆ ಪದ್ಧತಿ ಪ್ರಕಾರ ಮಾಡಲೇಬೇಕು. ಕೊಟ್ಟಿಗೆ ಗೊಬ್ಬರ ಹಾಕುವಷ್ಟು ಹಾಕಬೇಕು, ನಾವು ನೇಗಿಲ ಹೊಡೆಯುವಂಗೆ ಹೊಡೆಯಬೇಕು, ಬೇಸಿಗೆ ಉಳುಮೆ ಮಾಡಬೇಕು. ಅದಾದಮೇಲೆ ಮಳೆ ಬರೋಕಿನಮಲ್ಲ, ಏಪ್ರಿಲ್ ಕೊನೆಯ ವಾರದಲ್ಲಿ ನಾವೇನು ಮಾಡಬೇಕು, 4-5 ಟನ್ನರ ಕಡಿಮೆ ಕಡಿಮೆ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅದು ಆದಮೇಲೆ ಅದನ್ನು ಹರಿ ಬಿಟ್ಬಿಟ್ಟಿವಿ ಅಂತಂದರೆ ಮುಂದೆ ಮಳೆ ಆದ ಮೇದೊಳಗೆ ಒಂದು ಮಳೆ ಬರುತ್ತೆ, ಅದು ಆದಮೇಲೆ ಏನಾಗುತ್ತೆ ಕಳೆ ಬರುತ್ತೆ, ಒಂದು ಸಲ ಹರಿಬೇಕು, ಮತ್ತೊಂದು ಸಲ ಬಿಟ್ಟಾಗ ಮತ್ತೊಂದು ಮಳೆ ಬಂತಂದ್ರೆ ಮತ್ತೊಂದು ಸಲ ಕಳೆ ಹುಟ್ಟತ್ತೆ. ಹರಿ ಬಿಟ್ಟಿವಿ ಅಂತಂದರೆ ಅರ್ಧ ಕಳೆ ನಾಶಕ್ಕೆ ಕಳೆ ಆಗಿಬಿಡ್ತಿಲ್ಲ. ನಾವು ಕಳೆ ನಾಶಕನ ಅಪ್ಲೈ ಮಾಡೋದೇ ಬೇಕಿಲ್ಲ. ನಿಮ್ಮ ಕಳೆ ನಾಶಕದಿಂದ ಏನಾಗುತ್ತೆ ಅಂದರೆ ಇತ್ತಿತ್ತಲಾಗಿ ನಾವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ನಮ್ಮ ಭೂಮಿಯಲ್ಲಿರುವಂಥ ಸೂಕ್ಷ್ಮಾಣುಗಳು ಸತ್ತು ಹೋದವು ಅಂತಂದರೆ ಭೂಮಿ ಸತ್ತಂಗೆ. ಸೊ ಅದು ಆಗಬಾರ್ದು. ಈ ಬೆಳೆ ಬೆಳೆಯುವುದರಿಂದ ನಿಮಗೆ ಈ ತೊಂದರೆಗಳು ಆಗೋದಿಲ್ಲ, ಕಳೆನಾಶಕ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಇದು ಮುಖ್ಯವಾಗಿ ಇದಾದಮೇಲೆ ನಾವೇನು ಬೇಕು, ಎಕರೆಗೆ ನಮಗೇನು ಬೇಕು, 2 kg ನಮಗೆ ಬೀಜ ಬೇಕು. ಈಗ ನಾವು ಬೇರೆ ಬೀಜಗಳನ್ನು ಖರೀದಿ ಮಾಡೋಕೆ ಹೋದ್ರೆ 1,000-1,500 ರೂಪಾಯಿ ಆಗುತ್ತೆ. ಈಗ ಇದು ಅಷ್ಟು ಬೇಕಾಗಿಲ್ಲ, 1 kg 100 ರೂಪಾಯಿ ಸಾಕು, 2 kg 200 ರೂಪಾಯಿ. ಒಂದು ಸಲ ಖರೀದಿ ಮಾಡಿದೆ ಅಂತಂದರೆ ಅದೇ ಬೀಜ ನೀವು 8-10 ವರ್ಷ ಉಪಯೋಗ ಮಾಡ್ಕೋಬೋದು. ಕ್ಯಾಟ ಈ ಪ್ರತಿ ವರ್ಷ ಹೋಗಿ ನಾವು ಇದರಲ್ಲಿ ಗೊಬ್ಬರದ ಅಂಗಡಿ ಆಗಲಿ ಅದರಲ್ಲಿ ಆಗಲಿ ಖರೀದಿ ಮಾಡಬೇಕಾಗಿಲ್ಲ. ಅದೇ ನಿಮ್ಮ ಚಲೋ ಬೀಜನ್ನು ಚಲೋ ತೆನೆ ಹಿಡ್ಕೊಂಡು ಮಾಡಿದ್ರೆ ಅಂತಂದರೆ ಇದನ್ನು ವರ್ಷ ಉಪಯೋಗ ಮಾಡ್ಕೊಂಡು ಹೋಗ್ಬೋದು. ಪ್ರತಿ ಬೀಜೋಪಚಾರ ಮಾಡಬೇಕಾಗುತ್ತೆ, ಮಾಡಬೇಕು ಸರ್. ಅಜೋಸ್ಪಿರಿಲಮ್ನ 10 ಗ್ರಾಮ್ ಪ್ರತಿ 1 kg ಬೀಜೋಪಚಾರ ಮಾಡಿಬಿಟ್ರೆ ಅಂತಂದರೆ ನಿಮಗೆ ನೈಟ್ರೋಜನ್ ನಾವೇನೀಗ 30 kg ಹಾಕ್ಬೇಕಂತ ಹೇಳಿದಲ್ಲ ಅದ್ರಾಗ ಅರ್ಧ ಕಡಿಮೆ ಮಾಡ್ಬೋದು, ಮತ್ತೆ 15 kg ಕಡಿಮೆ ಮಾಡ್ಬೋದು. ಬೀಜೋಪಚಾರ ಭಾಳ ಪ್ರಮುಖವಾಗಿ ಅಂದ್ರೆ ಅಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮಗೆ ಏನಾಗುತ್ತೆ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ನೇಚರ್ ಆಗಿದ್ದು ಹಂಗಾಗಿ ಅದನ್ನು ಕಡಿಮೆ ಮಾಡ್ಬಿಡ್ಬೋದು. ಒಂದು ಇದಾದ್ಮೇಲೆ ನಾವು ಎಕರೆಗೆ ಗೊಬ್ಬರ ನಾವು ಹಾಕ್ಬೇಕಂತ ವಿಚಾರ ಮಾಡಿದ್ವಿ ಅಂತ ಹಾಕಲೇಬೇಕಂತಿರಲಿಲ್ಲ. ಯಾವುದು ಸರ್ಕಾರಿ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಸರ್ಕಾರಿ ಗೊಬ್ಬರ ಹಾಕಲೇಬೇಕಂತಿಲ್ಲ, ನೀವೇನು ಕೆಮಿಕಲ್ ಫರ್ಟಿಲೈಸರ್ ಅಂತೀವಿಲ್ಲ ಹಾಕಬೇಕಂತಿಲ್ಲ. ಸ್ವಲ್ಪ ಹಾಕ್ತೇವೆ ಅಂತಂದರೆ ಎಕರೆಗೆ 1 ಚೀಲ 19-19-19 ಇಲ್ಲಾಂದ್ರೆ 17-17-17 ಇದು ಎಕರೆಗೆ 1 ಚೀಲ ಹಾಕಿದ್ರೆ ನಮ್ಗೆ ಸಾಕು. ಇದು 1,000 ರೂಪಾಯಿ ಖರ್ಚು ಬರುತ್ತೆ ನಮಗೆ, 200 ರೂಪಾಯಿ ಇದು 1,000 ರೂಪಾಯಿ. ಇದಾದಮೇಲೆ ನಾವು ಒಂದು 20-25 ದಿವಸದೊಳಗೆ ಒಂದು ಎಡಿ ಹೊಡಿಬೇಕು. ಅದಾದಮೇಲೆ 30-35 ದಿವಸಕ್ಕೆ ಒಂದು ಹೊಡೆದು ಬಿಟ್ಟಿವಿ ಅಂತಂದ್ರೆ 2 ಎಡಿ ಹೊಡಿಕೆ ಅಂತಂದ್ರೆ ನಿಮ್ದು ಏನು ನೆಕ್ಸ್ಟ್ ಕಟಾವಿಗೆ ಬಂದುಬಿಡ್ತೀವಿ ನಾವು. ನೆಕ್ಸ್ಟ್ ನೀವೇನೂ ಆಪರೇಷನ್ ಇಲ್ಲ, ಇದ್ರಾಗ ನೀವು ಯಾವ ಸ್ಪ್ರೇನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ನೋಡ್ರಿ. ಇಷ್ಟು ಮಾಡಿಬಿಟ್ಟಂತಂದ್ರೆ ನಮ್ದು ಅದು ಕೆಲಸ ನಿಮ್ದು ಹಾರ್ವೆಸ್ಟಿಂಗ್. ಹಾರ್ವೆಸ್ಟಿಂಗ್ ಈಗ ಮಿಷಿನ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ರೈತರಿಗೆ ಏನಾಗಿತ್ತು ಅಂತಂದರೆ ಮೊದಲ ಕೈಲಿ ಕೊಯ್ಬೇಕಾಯಿತು, ತಂದು ಕಣಕ್ಕೆ ಹಾಕಬೇಕಾಯಿತು, ಅಲ್ಲಿ ನಾವು ರೋಲರ್ ಹಾಕಿ ಹೊಡೆದು ಕಾಳು ಸಪ್ರೇಟ್ ಮಾಡಬೇಕಾಯಿತು. ಈಗ ಆ ತೊಂದರೆ ಇಲ್ಲ, ಯಾಕಂದ್ರೆ ನಾವು ಹೋದ ವರ್ಷ ನಮ್ಮ ಇಲ್ಲಿ ನೆಡುಗುಂದೆ ಅಂತ ಹೇಳಿದ್ನಲ್ಲ ಗದಗ ಜಿಲ್ಲೆದಾಗ, ಅವರು ಏನು ಕಂಬೈನ್ಡ್ ಹಾರ್ವೆಸ್ಟರ್ ಯೂಸ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಸೊ ಸ್ವಲ್ಪ ಅಲ್ಲಿ ಉದುರುತ್ತೆ ಉದುರುಳಕ್ಕೆ, ಬಟ್ ಇದು ಕಾಳು ಸಣ್ಣ ಇರೋದ್ರಿಂದ ಸಂಸ್ಕರಣೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ರೈತರು ಮನಸ್ಸು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ರೈತರು ಮಾಡಿದ್ರಿಂದ ಒಂದೇ ಹಳ್ಳಿಯಲ್ಲಿ 500 ಎಕರೆ ಮಾಡ್ತಾರೆ ಅಂತಂದ್ರೆ ನಮಗೆ ಅದೊಂದು ಖುಷಿ. ಯಾಕಂದ್ರೆ ಅವರಿಗೆ ಇದು ಸರಳೀಕರಣ ಆಗಿದೆ. ಈ ಕಟಾವು ಮಾಡ್ಲಿಕ್ಕೆ ಮಷಿನ್ ಬಂದಿದೆ. ಇನ್ನು ಕಂಬೈನ್ಡ್ ಹಾರ್ವೆಸ್ಟರ್ ಹಾಕಿಬಿಟ್ಟು ಸಂಸ್ಕರಣೆ ಮಾಡ್ಲಿಕ್ಕೂ ಕೂಡ ಸಂಸ್ಕರಣೆ ಘಟಕಗಳಾದವು ಸಾಕಷ್ಟು ಬಂದಿದೆ. ಸಂಸ್ಕರಣೆ ಮಾಡಕ್ಕೆ ಸಾಕಷ್ಟು ಘಟಕಗಳಾದವು. ನಿಮಗೆ ಒಂದು ತಾಸಿಗೆ ಒಂದು ಕ್ವಿಂಟಲ್ಗೆ ನೀವು ಸಂಸ್ಕರಣೆ ಮಾಡೋಕ್ಕೆ 2 ಇದು ಬೇಕಾಗ ಮಿಷನ್ ಬೇಕಾಗ ಒಂದು ಮಿಷನ್ 1,50,000 ರೂಪಾಯಿ ಆಗುತ್ತೆ. ಯಾವುದು ಕಲ್ಲನ್ನು ತೆಗಿಯಕ್ಕೆ, ಇನ್ನೊಂದು ಮಿಷನ್ ಅದು ಡಿಹಲ್ಲಿಂಗ್ ಮಾಡೋಕ್ಕೆ, ಅದು 1,50,000 ರೂಪಾಯಿ. 3 ಲಕ್ಷ ಅವ್ನು ಖರ್ಚು ಮಾಡಿದಂದ್ರೆ ತಾಸಿಗೆ 1 ಕ್ವಿಂಟಲ್ ನಿಮಗೆ ಅಕ್ಕಿಯಾಗಿ ರೆಡಿಯಾಗಿ ಬಂದ್ಬಿಡ್ತು. ಸೊ ಈಗ ಅದು ಮೊದಲಷ್ಟು ಕಷ್ಟ ಇಲ್ಲ. ಸೊ ಈಗ ಸಾಕಷ್ಟು ಮಿಷಿನ್ಗಳು, ಅದನ್ನು ಉಪಯೋಗ ಮಾಡಿ ನಾವೇನು ಸಂಸ್ಕರಣೆ ಈಸಿ ಮಾಡಬಹುದು. ಸೊ ಹಂಗಾಗಿ ನಾವು ಇಷ್ಟು ಮಾಡಿದಂತಂದ್ರೆ ಬಹಳ ನಮಗೇನು ರೈತರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನನಗೆ ಏನಿಸ್ತತಿ, ಈಗ ಇತ್ತಿತ್ತಲ ನಾನು ನೋಡಲಾಗಿ ರೈತರಿಗೆ ಸರಿಯಾಗಿ ಲಾಭ ಸಿಗ್ತಾ ಇಲ್ಲ. ಅದು ಬಹಳ ಮುಖ್ಯ ರೀ ಡಾಕ್ಟರ್ ನಾಗಪ್ಪ ಗೋನ್ ಅವರೇ. ಯಾಕಂದ್ರೆ ನಮ್ಮ ಮಧ್ಯವರ್ತಿಗಳ ಹಾವಳಿ ಎಲ್ಲದರಲ್ಲಿ ಇದೆ. ಇವತ್ತು APMCಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ರೈತ ಬಾಂಧವನಿಗೆ ನೇರವಾಗಿ ಲಾಭ ತಟ್ಟುವಂಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರದ ಪ್ರಯತ್ನಗಳು ವ್ಯರ್ಥ ಆಗ್ತಾ ಇದ್ದಾವೆ. ಮಧ್ಯವರ್ತಿಗಳು ಬರ್ತಾರೆ, ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತದೆ. ಈ ಒಂದು ಸಿರಿಧಾನ್ಯಗಳ ಒಂದು ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ರೈತರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗೀಗ ರೈತ ಉತ್ಪಾದಕ ಸಂಘಗಳು ಬಂದಾವು, ಅದರ ಒಟ್ಟಾರೆ ಏನು ಪರಿಹಾರ ತಾವು ನೀಡುತ್ತೀರಿ? ಉತ್ತಮ ಮಾರುಕಟ್ಟೆ ಆಗಿ ಅವರು ಮಾಡಿದ ಒಂದು ಬೆಳೆಗೆ ಉತ್ತಮ ಬೆಲೆ ಬರಬೇಕಲ್ಲ. ಸೊ ನಮಗೇನಿಸ್ತೈತಿ, ಎಲ್ಲ ಉತ್ಪಾದನಾ ಕೇಂದ್ರಗಳು ನಾವು ಮೊನ್ನೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಒಂದು ರೆಕಮೆಂಡೇಶನ್ ಕಳಿಸಿದ್ದೇವೆ ಇದನ್ನು ಎಲ್ಲ ತಾಲೂಕಿಗೆ ವೈಸು ಇಂಥ ಯೂನಿಟ್ಗಳನ್ನು ಹಾಕಿಕೊಟ್ರೆ ರೈತರಿಗೆ ಅನುಕೂಲ ಆಗ್ತಂತೆ. ನಾವು ನಮ್ಮ ರೆಕ್ವಿಜಿಷನ್ ನಮ್ಮ ಯೂನಿವರ್ಸಿಟಿಯಿಂದ ಹೋಗಿದೆ. ಬಟ್ ನಮಗೇನು ಇದು ಈ ಥರ ಆದಾಗ ನಾವೇನು ಮಾಡ್ಬೇಕಂತಂದರೆ, ನಾವು ಬೆಳೆದಂಥ ಈ 10 ಕ್ವಿಂಟಲ್ ನಮ್ಮಲ್ಲಿ ಬಂತಂತೆ ಕೋರಿ, ಯಾಕಂದ್ರೆ ನಿಮಗೆ ಈಗ ನಮ್ಮ ನೌಕರಿದಾರಿಗೆ ಏನು ಹೆಚ್ಚು ಕಡಿಮೆ ಅವರಿಗೆ ಟೈಮ್ ಸಿಗೋಲ್ಲ, ಯಾವ್ಯಾವ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಮಗೆ ಈ ಧಾನ್ಯಗಳನ್ನ ಕೊಟ್ರೆ ಅಂತಂದರೆ ನಮಗೆ ಹೇಳಿದ್ದಲ್ಲ, ನಿಮ್ಗೆ ಆಯಲ್ಲ, ಯಾಕೆಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ನಮಗೆ ಏನಿದೆ ಹೆಚ್ಚಿಗೆ ನಾರಿನಂಶ ಇದೆ. ನಾರಿನಂಶದಿಂದ ಸಕ್ಕರೆ ಕಾಯಿಲನ್ನ ನಿಯಂತ್ರಿಸೋಕೆ ಅನುಕೂಲ ಆಗುತ್ತೆ. ಏನು ನಾವು ಜಸ್ಟ್ ಫಾರ್ ಸ್ಯಾಂಪಲ್ ಅಂತೇಳಿ ಒಂದು 1/2 kg ಅವ್ನು ಕೊಟ್ಟಿವಿ ಅಂತಂದರೆ ಅವ್ನು ನಿಮಗೆ ಕಸ್ಟಮರ್ ಆಗಿಬಿಡ್ತಾನೆ. ಸೊ ನಿಮಗೆ 10 ಕ್ವಿಂಟಲ್ ಅಂತಂದರೆ ಒಂದು 20 ಜನ ಇದೆ ಅಂತ ಹೇಳ್ಕೊಡಿ, ಅವನು 4 ತಿಂಗಳಿಗೆ ಒಂದು 10 kg ಕೇಳಿದ ಅಂತಂದರೆ ನಿಮಗೆ 2-3 ತಿಂಗಳಲ್ಲಿ ನಿಮ್ಗೆ ಆಗಿಬಿಡುತ್ತೆ. ಸೊ ನಿಮಗೆ ಕಾಳು ಮಾರಕ್ಕೆ ಹೋದಾಗ 3,000-4,000 ಕರೆದ್ದು ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದಿಲ್ಲ. ಇವಾಗ ನಿಮಗೆ ಅಕ್ಕಿ ಹತ್ತಿ ಅಂದರೆ 5,000 ತನಕ ಹೋಗುತ್ತದೆ. ಅದೇ ನೀವು ಅಕ್ಕಿ ಆಗಿ ಮಾರಿದ್ರೆ ಅಂತಂದರೆ 10,000 ತನಕ ಮಾರ್ತದೆ. 10,000 ಈಗ ನಮಗೆ ಈ ಬರಗು ಆಮೇಲೆ ಊದಲು ಈಗ ನಮ್ಮ ಮಾರ್ಕೆಟ್ನಾಗ ಹೋಗಿ ನಾವು ಕೇಳಿದ್ವಿ ಅಂತಂದರೆ 130-140-150 ರೂಪಾಯಿ ಕೆಜಿ ಇದೆ. ಅದು ಇತ್ತಿತ್ತಲಾಗಿ ಕೊರಲು ಅಂತ ಬಂದಿದೆ. ಇದು ನಮಗೆ ಏನು ಮಾಡ್ತೀವಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇಣಚಿ ನಮಗೆ ಬರಗಿ ಕೆಳಗೆ ಬಂದು ತಿನ್ನಬಾರ್ದಪ್ಪ, ಅಳಿಲು ಕೆಳಗೆ ಬಂದು ತಿನ್ನಬಾರ್ದು ಅಂತೇಳಿ ಏನು ಮಾಡಿದ್ರು ಅಂದರೆ ಇನ್ನು ಮ್ಯಾಗ ಹತ್ತಿ ಇದನ್ನು ನಿಂತಿತ್ತು ಅದು ಏನು ತೆಂಗಿನಕಾಯಿ ಕೇಳ್ತಿತ್ತು. ಅಲ್ಲಿ ಏನು ಮಾಡ್ತಾರೆ ತೆಂಗಿನಕಾಯಿ ತೋಟದಲ್ಲಿ ಏನು ಮಾಡ್ತಿದ್ರು ಕೆಳಗಡೆ ಹಾಕ್ತಿದ್ರು ಇನ್ನು ಕೊರಲನ್ನ ಇಲ್ಲೇ ತಿಂದಿಲ್ಲೇ ಇರಲಿ ಅಂತೇಳಿ. ಸೊ ಅದು ಕೊರಲಿಗೆ ಇತ್ತಿತ್ತಲಾಗಿ ಬಹಳ ಡಿಮ್ಯಾಂಡ್ ಬಂದಿದೆ. ಬಿಕಾಸ್ ಅದ್ರಾಗ ಒಂದು ಏನಿದೆ ಅಂತಂದರೆ ಅದು ಕೋಬಾಲ್ಟ್ ಅಂತ ಒಂದು ಅಂಶ ಇದೆ, ಎಲಿಮೆಂಟ್ ಇದೆ, ಅದರಿಂದ ಕ್ಯಾನ್ಸರ್ ಬರಲಂಗೆ ಸ್ವಲ್ಪ ವರ್ಕ್ ಮಾಡ್ತದೆ. ಉಳಿದು ಪ್ರೋಟೀನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಮಾಡಲಾಗಿ ನಿಮಗೆ ಒಂದೊಂದು ಟೈಮ್ದ ಕೊರಲಿಗೆ ಪ್ರತಿ ಕೆಜಿಗೆ 500 ರೂಪಾಯಿ ಮಾಡಿದ್ದಾರೆ. ಈಗಾದರೂ ಕಡಿಮೆ ಅಂತಂದರೆ 150-200 ರೂಪಾಯಿ ಕೆಜಿಗಿದೆ. ಸೊ ಇಂಥ ಬೆಳೆಗಳನ್ನು ಬೆಳೆದಾಗ ನಾವು ಅದನ್ನು ಮಾರಾಟ ಕೊಟ್ಟಿವಿ ಅಂತಂದರೆ 30-40 ರೂಪಾಯಿ ಕೆಜಿ ತೊಗೊಂತಾರೆ. ಅದನ್ನು ನಾವು ಇದನ್ನು ಸಂಸ್ಕರಣೆ ಮಾಡಿದರೆ ಬರೀ ನೀವು ಏನೀಗ ಒಂದಿಷ್ಟು ಮಾಡಿದರೆ ನೀವು ನಮ್ಗೆ ಸಣ್ಣ ನಮ್ಮ ಗಿರಿನಲ್ಲಿ ಹಳ್ಳ ಕಲ್ಲು ಇದಾಗಲ್ಲ ಮಿಕ್ಸ್ ಆಗಲಂಗೆ ನೋಡ್ಕೊಂಡು ನಮ್ಮ ಏನು ಹಿಟ್ಟಿನ ಗಿರಿನಲ್ಲಿ ನಾವು ಅಕ್ಕಿ ಮಾಡ್ಕೋಬೋದು. ಅಂತಲ್ಲಿ ಮಾಡಿಸಿ ನೀವು ನಮ್ಮ ಇದು ಗ್ರಾಹಕರಿಗೆ ಕೊಟ್ಟರೆ ಅಂತಂದರೆ ನಿಮಗೆ 30-40 ಹೋಗಿ 150-200 ರೂಪಾಯಿ ಆಗುತ್ತೆ. ಸೊ ಅದು ನಿಮಗೆ 100 ರೂಪಾಯಿ ನೆಟ್ ನಿಮ್ಗೆ ಲಾಭ ಸಿಗುತ್ತೆ. ಸೊ ಅದು ಅದನ್ನು ಏನು ಮಾಡ್ತಾರೆ, ದಲ್ಲಾಳಿಗಳು ಏನು ಮಾಡ್ತಾರೆ ಅಂತ ತೊಗೊಂತಾರೆ. ಅದಕ್ಕೆ ರೈತ ಬಂದು ನನಗೇನು ವಿನಂತಿ ಅಂತಂದರೆ ನಿಮ್ಮದೇ ಆದ ಒಂದು ಏನು ಕಸ್ಟಮರ್ನ ಗ್ರಾಹಕರನ್ನ ಹುಟ್ಟಿಸ್ಕೊಂಡು ನೀವು ಈ ಥರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಏನು ರೈತರ ಉತ್ಪಾದನಾ ಸಂಘಗಳು ಇದಾವಲ್ಲ, ಇವರು ಮಾಡ್ಬೋದು, ಈಗ ಅಲ್ಲೆಲ್ಲೆಲ್ಲ ಮಾರ್ಕೆಟ್ ಮಾಡಿ ಮಾಡ್ಬೋದು. ಅದು ನ್ಯಾಯಯುತವಾಗಿ ನಮ್ಮ ರೈತರಿಗೆ ಬಿಡ್ತೀವಿ ಅಂತಂದರೆ ರೈತರು ಖುಷಿ ಆಗುತ್ತಾರೆ, ಗ್ರಾಹಕರಿಗೂ ಖುಷಿ ಆಗುತ್ತೆ, ಆರೋಗ್ಯನೂ ಹೆಚ್ಚು ಆಗುತ್ತೆ. ಕೆಲವೊಬ್ಬರು ನಮ್ಮ ಯಶಸ್ವಿ ರೈತರು ಕೆಲವೊಬ್ರು ಇದ್ದಾರೆ ರೀ, ಅವ್ರೇನು ಮಾಡ್ತಾರೆ, ಅವ್ರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಾರ. ಅಂದರೆ ತಮ್ಮ ಗ್ರೂಪಲ್ಲಿ ಎಲ್ಲ ಒಂದು ಕಸ್ಟಮರ್ಗೆ ಈ ಥರ ನಾನು ಬೆಳೆ ಬಂದಿದೆ ನಿಮ್ಗೆ ಬೇಕು ಅಂತಂದರೆ ನೀವು ತೊಗೊಳ್ಬೋದು ಅಂತಂದರೆ ಅವರೇ ತಾವ ಬರ್ತಾರೆ, ಅಥವಾ ಇವರು ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವ್ರ ಮನೆಗೆ ಕೊಟ್ಟು ಬರೋಂಥ ಅಂದರೆ ನೇರ ಮಾರುಕಟ್ಟೆಯು ಕೂಡ ಆಸ್ಪದ ಇರೋದ್ರಿಂದ ಅವರು ಸಾಕಷ್ಟು ಲಾಭದಾಯಕವಾಗಿ ಈ ಒಂದು ವಿಶೇಷವಾಗಿ ಸಿರಿಧಾನ್ಯಗಳ ಬೆಳೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ವಾಟ್ಸಪ್ ಬಂದಿದ್ದರಿಂದ ಕಮ್ಯುನಿಕೇಶನ್ ಭಾಳ ಈಸಿ ಆಗಿದೆ, ಈಸಿಯಾಗಿ ಅವ್ರಿಗೆ ಮುಟ್ಟಿಸೋದು ಅನುಕೂಲ ಆಗುತ್ತೆ. ಇದು ನಮ್ಮ ಈ ಮುಂದುವರಿಯೋದು ಸುಧಾರಿತ ಒಂದು ಮಾರುಕಟ್ಟೆ ಪದ್ಧತಿ ಅಂದರೆ ಇದು ಕೂಡ ನಮ್ಮ ರೈತ ಬಾಂಧವರು ಮಾಡ್ಬೋದು. ಆದರೂ ಕೂಡ ಈಗ APMCಯಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ. ರೈತ ಬಾಂಧವರು ಅದರದ್ದು ಎಲ್ಲ ಒಂದು ಮಹತ್ವ ಅಂತ ಅರಿಬೇಕು ಅಂದರೆ ಮಾತ್ರ ಉತ್ತಮ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಮಾಡಲಿ ಅಂತ ಆಸೆ ಮಾಡ್ತಾ ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪ ಅವರೇ, ಆರೋಗ್ಯವೂ ಭಾಗ್ಯ, ಆಗಲೇ ನೀವು ಸಾಕಷ್ಟು ಮಾಹಿತಿ ನೀಡಿದ್ದೀರಿ. ಅಂದರೆ ಈ ಒಂದು ತಳಿಗಳ ಅಭಿವೃದ್ಧಿ ಎಷ್ಟು ಚೆನ್ನಾಗಿದೆ ಇದರೊಳಗೆ, ವಿಶೇಷವಾಗಿ ಸಿರಿಧಾನ್ಯಗಳೊಳಗೆ, ಅಂದರೆ ಈ ಸಕ್ಕರೆ ರೋಗ ಬಂದವರಿಗೆ ಇದು ಎಷ್ಟು ಅನುಕೂಲ, ಆಮೇಲೆ ಇದು ನೇರವಾಗಿ ರಕ್ತ ಆಗಲಿಕ್ಕೆ ಅಥವಾ ಸಕ್ಕರೆ ನೇರವಾಗಿ ರಕ್ತಕ್ಕೆ ಸೇರಲಿಕ್ಕೆ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಶುಗರ್ ಪೇಷೆಂಟ್ಗಳಿಗೆ, ಅಂದರೆ ಸಕ್ಕರೆ ರೋಗ ಇರೋರಿಗೆ ಇದು ಒಂದು ವರದಾನ. ಆ ನಿಟ್ಟಿನೊಳಗೆ ಇನ್ನೊಂದೆರಡು ಮಾಹಿತಿಯನ್ನು, ಆರೋಗ್ಯಕ್ಕೆ ಹೇಗೆ ವರ್ಧಕವಾಗಿದೆ, ಒಂದು ಕಸ್ಟಮರ್ಸು ನಮ್ಮ ಒಂದು ಗ್ರಾಹಕರು ಇದರ ಲಾಭವನ್ನು ಹೆಂಗೆ ಪಡಿಬೇಕು ರೈತರಿಂದ, ಎರಡು ಮಾತು. ಸರ್, ಈಗ ನೋಡ್ರಿ ನಾವು ಏನು ಮಾಡ್ತೀವಿ, ಈಗ ಅಕ್ಕಿ ತಿನ್ನೋದನ್ನು ಕಡಿಮೆ ಮಾಡಿದ್ವಿ, ಅದ್ರ ಜೊತೆ ಇಲ್ಲಿ ಗೋಧಿ ಕಡಿಮೆ ಮಾಡಿದ್ವಿ ಅಂತಂದರೆ ನಾವು ಸಿರಿಧಾನ್ಯಗಳಿಗೆ ಬರ್ತೀವಿ. ಅದರಲ್ಲಿ ಜೋಳನೂ ಬರ್ತದೆ. ಜೋಳ ನೀವು ಊಟ ಮಾಡಿದ್ರೆ ಅಂತಂದರೆ ಅದರಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ, ಮ್ಯಾಗ್ನೀಷಿಯಂ ಜಾಸ್ತಿ ಇದೆ, ಅದರಿಂದ ರಕ್ತದ ಒತ್ತಡ ಕಡಿಮೆ ಮಾಡ್ತದೆ ನ್ಯಾಚುರಲ್ಲಾಗಿ. ನಮ್ಮ ಹಿರಿಯರಿಗೆ ಯಾವುದೂ ರಕ್ತದ ಒತ್ತಡನೇ ಇದ್ದಿಲ್ಲ, ಬಿಕಾಸ್ ನಾವು ಜೋಳ ತಿಂತಿದ್ವಿ, ಇದರಿಂದ ಒಂದು ಇದಾಯಿತು. ಅದೇ ರೀತಿಯಾಗಿ ಈ ಧಾನ್ಯಗಳಲ್ಲಿ ನಾನು ಈಗ ಆಗಲೇ ಹೇಳಿದಂಗೆ ಸಿಕ್ಕಾಪಟ್ಟೆ ನಾರಿನಂಶ ಇದೆ. ಆಮೇಲೆ ಖನಿಜಾಂಶಗಳು, ನಿಮಗೆ ಮುಖ್ಯವಾಗಿ ಖನಿಜಾಂಶ, ನಮ್ಮ ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಖನಿಜಾಂಶಗಳು. ಇಷ್ಟು ಪ್ರಮಾಣದಾಗ ಖನಿಜಾಂಶ ಇದ್ದರೆ ಆ ಕ್ರಿಯೆ ನಡೀತಿದೆ, ಇಲ್ಲಕಂದ್ರೆ ನಡೆಯುವುದಿಲ್ಲ. ಈಗ ನಮ್ಮ ದೇಶನಾಪ ಅಂದರೆ ಇಷ್ಟು ಖನಿಜಾಂಶಗಳು ಇದೇ ಪ್ರಮಾಣದಲ್ಲಿ ಇರಬೇಕಂತಿರುತ್ತೆ. ಆ ಖನಿಜಾಂಶಗಳು ಅತಿ ಹೆಚ್ಚದವು ಇದರಲ್ಲಿ ನಮ್ಮ ಸಿರಿಧಾನ್ಯಗಳಲ್ಲಿ. ನೀವು 100 ಗ್ರಾಮ್ ತಿಂದರೆ 3-4 ಗ್ರಾಮಷ್ಟು ಖನಿಜಾಂಶಗಳು. ನಿಮ್ಮ ಫಾಸ್ಫರಸ್ ಬಂತು, ಮ್ಯಾಗ್ನೀಷಿಯಂ ಬಂತು, ಆಮೇಲೆ ಐರನ್ ಬಂತು, ಇವೆಲ್ಲವೂ ನಮಗೇನು ದೇಹಕ್ಕೆ ಅವಶ್ಯಕ ಇದಾವಲ್ಲ ಇವೆಲ್ಲ ಜಾಸ್ತಿ ಇದಾವೆ. ಸೋಡಿಯಂ ಬಂತು. ಇಲ್ಲಿಗಾಗಿ ನಿಮ್ಗೆ ಗೊತ್ತಲ್ಲ, ನಾವು ಎಲ್ಲ ಈಗ ನಮ್ಮ ಗ್ರಾಹಕರಿಗೆಲ್ಲ ಗೊತ್ತಿದೆ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋದಂತ ಅಂದರೆ ಮಾತ್ರ ಸೋಡಿಯಂ ಹಾಕ್ತಾರೆ, ಕ್ಯಾಲ್ಸಿಯಂ ಗಾಳಿ ಮತ್ತು ಕ್ಯಾಲ್ಸಿಯಂ ಹಾಕ್ತಾರೆ, ಇವೆಲ್ಲ ಜಾಸ್ತಿ ಇದಾವೆ ಇದರಲ್ಲಿ. ಹೀಗಾಗಿ ಜಾಸ್ತಿ ತೊಂದ್ರೆ ಅಂತಂದರೆ ಎಲ್ಲ ಕ್ರಿಯೆಗಳು ನಮ್ಮಲ್ಲಿ ದೇಹದಲ್ಲಿ ನಡೆದು ಸರಿಯಾಗಿ ನಡೆದು ಅಂತಂದರೆ ಯಾವ ರೋಗಗಳು ಬರೋದಿಲ್ಲ,

ಕೇಳುಗರೇ. ಆಗಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋ. ಇದೇ ಫೆಬ್ರವರಿ 4 ಮಧ್ಯಾಹ್ನ 12:05 ಹೊಸ ಪ್ರಾಯೋಜಿತ ಕಾರ್ಯಕ್ರಮ ಭರವಸೆಯ ಬದುಕು. ಜೀವನ ಅಂದ್ರೆ ಬಹಳ ದೊಡ್ಡ ಸಾಗರ. ಪರೀಕ್ಷೆಯ ಅಂಕದ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುವುದಿಲ್ಲ. ಮಾನವ ಜನ್ಮ ದೊಡ್ಡದು, ಇದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ದಾಸರು. ಪ್ರತಿಯೊಬ್ಬ ಹುಡುಗ ಹುಡುಗಿಯನಲ್ಲೂ ಒಂದು ವಿಶೇಷವಾದ ಸಾಮರ್ಥ್ಯ ಇದ್ದೇ ಇರುತ್ತೆ. ಈ ಸಾಮರ್ಥ್ಯ ಹೊಳಿಲಿಕ್ಕೆ ಯಾವುದೋ ಒಂದು ಟೈಮ್ ಇರುತ್ತೆ. ಪಿ ಯು ಸಿ ನಲ್ಲಿ ಚೆನ್ನಾಗಿ ಮಾಡದೇ ಇರ್ಬೋದು, ನಾಳೆ ಡಿಗ್ರಿನಲ್ಲಿ ತುಂಬಾ ಚೆನ್ನಾಗಿ ಮಾಡಬಹುದು. ಡಿಗ್ರಿನಲ್ಲೂ ತುಂಬಾ ಚೆನ್ನಾಗಿ ಮಾಡದೇ ಇರ್ಬೋದು, ನಾಳೆ ನಾವು ಕೆರಿಯರ್ ಅಲ್ಲಿ ತುಂಬಾ ಚೆನ್ನಾಗಿ ಶೈನ್ ಆಗಬಹುದು. ಸೊ ವಿ ಡೋಂಟ್ ನೋ, ವಿ ಹ್ಯಾವ್ ಟು ಗಿವ್ ಆಪರ್ಚುನಿಟೀಸ್. ಮಕ್ಕಳಲ್ಲಿ ಪರೀಕ್ಷೆಯ ಭಯ ಒತ್ತಡ, ಪಾಲಕರಿಗೆ ಹಾಗೂ ಶಿಕ್ಷಕರಿಗೆ ಸಲಹೆಗಳು ಹಾಗೂ ಪರಿಹಾರೋಪಾಯಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ ಇದೇ ಫೆಬ್ರವರಿ 4 ಮಧ್ಯಾಹ್ನ 12:05 ಭರವಸೆಯ ಬದುಕು.